ಆತ್ಮಾಭಿಮಾನಿ ದೇವತೆಯನ್ನ ನಮ್ಮ ದೇಹದಲ್ಲಿ ಪ್ರತಿಷ್ಠಾ ಶಬ್ದವಾಚ್ಯವಾಗಿ ಅದನ್ನು ಉಪಾಸನೆ ಮಾಡಿದರೆ ಇವನು ಕೂಡ ಪ್ರತಿಷ್ಠತಿ ಇವನು ಒಂದರೆ ಸುಂದರವಾಗಿ ನೆಲೆಗೊಳ್ಳುತ್ತಾನೆ. ಎಲ್ಲಿ ಅಮುಷ್ಮಿಂಶ್ಚಲೋಕೆ ಅಸ್ಮಿಂಶ್ಚಲೋಕೆ ಅಮುಷ್ಮಿಂಶ್ಚ ಇಹ ಪದ ಎರಡರಲ್ಲಿಯೂ ಎರಡಲ್ಲಿಯೂ ಮುಖ್ಯವಾದ ಸ್ಥಾನ, ಬಲದಲ್ಲೂ ಮುಖ್ಯವಾದ ಸ್ಥಾನ. ಅಂದರೆ ಯಾವುದಪ್ಪ ಅದು ನಮಗೆ ಸುಂದರವಾದ ನೆಲೆಯನ್ನು ಕೊಡತಕ್ಕಂತಹ ತತ್ವಾಭಿಮಾನ ದೇವತೆ ಅಂದರೆ ಚಕ್ಷುರೂಪ ಪ್ರತಿಷ್ಠಾ ಕಣ್ಣಿನ ದೇವತೆ ಆಗಿರ್ತಕ್ಕಂಥ ಸೂರ್ಯನೇ ಪ್ರತಿಷ್ಠಾ. ಕಣ್ಣು ಪ್ರತಿಷ್ಠಾ, ಯಾಕೆಂದ್ರೆ ಮೊದಲು ಕಣ್ಣಿನಿಂದ ಹೋಗೋಣ. ಕಣ್ಣು ಅನ್ನುವ ಇಂದ್ರಿಯ ಕೂಡ ಪ್ರತಿಷ್ಠೆ. ನಮಗೆ ಎಲ್ಲಿ ಇರಬೇಕು ಅಂತ ಅನ್ನಿಸಿದ್ದೋ ಆ ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ನೆಲೆಗೊಳ್ಳುವುದಕ್ಕೆ ಕಣ್ಣು ಕಾರಣ. ಇಲ್ಲದೇ ಯಾರು ಕರ್ಕೊಂಡು ಹೋದ್ರು ಅಲ್ಲಿಗೆ ನಮ್ದು ಸ್ವಂತ ಪ್ರತಿಷ್ಠೆಯೇ ಇಲ್ಲ. ಯಾರೋ ಪಾಪ ಗಂಟೆ ಹಿಡ್ಕೊಂಡು ಹೋಗ್ಕೊಂಡು ಕೈ ಹಿಡ್ಕೊಂಡು ಹೋದ್ರೆ ಅವರೊಟ್ಟಿಗೆ ಹೋಗುತ್ತೆ, ನಮಗೊಂದು ಪ್ರತಿಷ್ಠೆ ಇಲ್ಲ. ಅದು ಒಂದು ಕಣ್ಣಿನ ಅಭಿಮಾನಿ ಆದ ಸೂರ್ಯ, ಅವನಿಗೊಂದು ಪ್ರತಿಷ್ಠೆ ಇದೆ. ಅವನು ನೀವು ಸೂರ್ಯ ತಿರುಗುತ್ತಾನೆ ಅಂತ ಇಟ್ಕೊಳ್ಳಿ, ಸೂರ್ಯ ಸ್ಥಿರವಾಗಿದ್ದಾನೆ ಅವನು ಪ್ರತಿಷ್ಠೆ. ಒಂದು ಪಾಯಿಂಟ್ ಅಲ್ಲಿ ಪ್ರತಿಷ್ಠೆ ಇದ್ದ ಅವನು, ಉಳಿದೆಲ್ಲ ಅವನು ಸುತ್ತ ತಿರುವು ಸೂರ್ಯ ಪ್ರತಿಷ್ಠೆ ಅವನು ಪ್ರತಿಷ್ಠೆ ಮಾಡಿ ಇರ್ತಿದ್ದಾರೆ ಅಂತ ಅವನು ಅಂತ. ಸೂರ್ಯ ಚಲಿಸ್ತಾನೆ ಅಂತ ಇಟ್ಟುಕೊಂಡು ಅವನು ಕಕ್ಷೆಯಲ್ಲೇ ಪ್ರತಿಷ್ಠಿತ. ಉಳಿದ ಅಗ್ನಿ ಇವರೆಲ್ಲ ಕಕ್ಷೆ ಇಲ್ಲ, ಪ್ರತಿಷ್ಠೆ ಇಲ್ಲ, ಅವರು ಎಲ್ಲೆಂದಲ್ಲಿ ತಿರುಗುವವರು. ಸೂರ್ಯ ಒಂದು ನಿಯತವಾದ ಕಕ್ಷೆಯಲ್ಲಿ ಪ್ರತಿಷ್ಠಿತನಾದ, ಅದರಿಂದ ಸೂರ್ಯ ಪ್ರತಿಷ್ಠಿತ. ಕಣ್ಣು ಪ್ರತಿಷ್ಠೆ ಸೂರ್ಯನಲ್ಲಿ ಇರ್ತಕ್ಕಂಥ ಕಣ್ಣಿನ ನಿಯಮನ ಮಾಡತಕ್ಕಂಥ ಕಾಣುವ ಶಕ್ತಿಯನ್ನು ಕೊಟ್ಟಂತಹ ಪ್ರಾಣದೇವರ ಪ್ರತಿಷ್ಠೆ. ಹೀಗೆ ಪ್ರಾಣದೇವರನ್ನು ಪ್ರತಿಷ್ಠೆ, ಕಣ್ಣಿನಲ್ಲಿ ಇರತಕ್ಕಂಥ ಪ್ರಾಣದೇವರನ್ನು ಪ್ರತಿಷ್ಠಾ ಉಪಾಸನೆ ಮಾಡಿದರೆ ಪ್ರತಿಷ್ಠತಿ ಅವನು ಕೂಡ ಒಂದು ಗಟ್ಟಿಯಾದ ನೆಲೆಯಲ್ಲಿ ನಿಂತಾರೆ. ಎಲ್ಲಿ ಚಲೋಕೆ ಅಮುಷ್ಮಿಂಸ್ ಇಹದಲ್ಲಿಯೂ ಬಲದಲ್ಲಿಯೂ ಎಲ್ಲೂ ಅವನು ಒಂದು ಪ್ರತಿಷ್ಠಿತ. ಅದು ನಿರ್ವಿವಾದ. ಇಹ ಈ ಜನ್ಮದಲ್ಲಿಯೂ ನೆಲೆಯಿಲ್ಲದೆ ಅಲೆಮಾರಿಗಳಾಗಿ ಬದುಕುತ್ತಾರಲ್ಲ ಅವರು, ಸೂರ್ಯನಲ್ಲಿರ್ತಕ್ಕಂಥ ಪ್ರಾಣದೇವರನ್ನು ಉಪಾಸನೆ ಮಾಡಿದರೆ ಅವರಿಗೆ ನೆಲೆ ಸಿಗುತ್ತೆ, ಅವರು ಒಂದು ಪ್ರತಿಷ್ಠಿತ ಆಗ್ತಾರೆ. ಮೂರನೆಯದು ಯೋಹವೈ ಸಂಪದಂ ವೇದ ತನ್ನಾಸ್ಮಿ ಕಾಮಾಂ ಪತ್ಯಂತೆ ದೈವಾಶ್ಚ ಮಾನುಷಾಶ್ಚ ಶೋತ್ರಂ ವಾವ ಸಂಪದ್. ನಮ್ಮ ದೇಹದಲ್ಲಿ ಒಂದು ಸಂಪತ್ ಇದೆ, ಆ ಸಂಪತ್ತನ್ನ ಉಪಾಸನೆ ಮಾಡಿದವರಿಗೆ, ಆ ದೇವತಾ ಶಕ್ತಿಯನ್ನು ಸಂಪತ್ತು ಉಪಾಸನೆ ಮಾಡಿದವರಿಗೆ ಸಂಹಾತ್ಯ ಪತ್ಯಂತೆ ಅವರು ಬಯಸಿದ ಕಾಮನೆಗಳು ಬಂದು ಅವರಿಗೆ ಸೇರ್ತವೆ. ಯಾವುದೆಲ್ಲ ದೈವಾಶ್ಚ ಮಾನುಷಾಶ್ಚ, ದೈವಿ ಸಂಪತ್ತು ಅಂದ್ರೆ ಜ್ಞಾನ, ಮನುಷ್ಯ ಸಂಪತ್ತು ಅಂದ್ರೆ ಐಹಿಕವಾದಂತಹ ಮಟೀರಿಯಲ್ ವೆಲ್ತ್, ಎರಡೂ ಕೂಡ ಅವರಿಗೆ ಬಂದು ಸೇರ್ತವೆ. ಯಾರಪ್ಪ ಸಂಪತ್ತು ನಮ್ಮ ದೇಹದಲ್ಲಿ? ಶ್ರೋತ್ರ ಭಾವ ಸಂಪತ್ತು ಸಂಪತ್ತು ತುಂಬಿ. ಯಾಕೆಂದ್ರೆ ಮನುಷ್ಯ ಬೆಳೆಯೋದೇ ಜ್ಞಾನದಿಂದ, ಜ್ಞಾನ ಬರೋದೇ ಶ್ರವಣದಿಂದ. ಅದರಿಂದ ಕಿವಿ ಇಲ್ಲದೇ ಇರ್ತಿದ್ರೆ ನಾವು ಉಪನಿಷತ್ತು ಕೇಳಲಿಕ್ಕಿಂತ, ಶಾಸ್ತ್ರವನ್ನು ಕೇಳಲಿಕ್ಕಿಂತ ನಾವು ಅದನ್ನು ಅರಿತು ಜ್ಞಾನವನ್ನು ಬೆಳೆಸಿಕೊಳ್ಳಿಕ್ಕಿಂತ ಅದು ದೈವೀ ಸಂಪತ್ತು. ದೈವೀ ಸಂಪತ್ತು ಬಂದು ಸೇರುತ್ತೆ ಅಂದ್ರೆ ಜ್ಞಾನ ಬಂದು ಸೇರುತ್ತೆ. ನಾವು ಶ್ರವಣ ಮಾಡಿ ಮಾಡಿ ಮಾಡಿ ಅದರಿಂದ ಶ್ರವಣದಿಂದ ಕಿವಿಯಲ್ಲಿ ಕೇಳಿ ಕೇಳಿ ಅದನ್ನು ಜ್ಞಾನ ಪಡೆದು ವಿದ್ವಾಂಸರಾದರೆ ಲೌಕಿಕ ಸಂಪತ್ತು ಬರುತ್ತೆ. ಹಾಗಾಗಿ ಎರಡು ವಿಷಯ, ಕಿವಿಯಿಂದ ನಾವು ಎರಡು ಸಂಪತ್ತನ್ನು ಪಡಿತೇವೆ. ಒಂದು ದೈವೀ ಸಂಪತ್ತು ಭಗವತ್ ವಿಷಯಕವಾದ ಜ್ಞಾನ, ಮತ್ತೊಂದು ಮಾನುಷೀಯ ಸಂಪತ್ತು ಅಂದ್ರೆ ಭೌತ ವಿಜ್ಞಾನ. ಈ ಭೌತ ವಿಜ್ಞಾನ ಅಂದ್ರೆ ಅವಿದ್ಯೆ. ಈ ಪ್ರಪಂಚದ ಅರಿವನ್ನು ಪಡೆಯುವುದು ಕೂಡ ಕಿವಿಯ ಮೂಲಕವೇ. ಭಗವಂತನ ಅರಿವನ್ನು ಪಡೆಯುವುದು ಅದರಿಂದ ಒಂದು ದೈವೀಯ ಸಂಪತ್ತು, ಒಂದು ಮಾನುಷೀಯ ಸಂಪತ್ತು. ಒಂದು ದೈವೀಯ ಸಂಪತ್ತು ಅಂದ್ರೆ ಅಧ್ಯಾತ್ಮ ವಿದ್ಯೆ, ಮಾನುಷೀಯ ಸಂಪತ್ತು ಅಂದ್ರೆ ನಾವು ಕಾಲೇಜಿನಲ್ಲಿ ಮಕ್ಕಳಿಗೆ ವ್ಯರ್ಥವಾಗಿ ಕಲಿಸ್ತಕ್ಕಂಥ ವಿದ್ಯೆ. ಅದು ಎರಡೂ ಬರುವುದು ಕಿವಿಯ ಮೂಲಕವೇ. ಅದು ಒಂದು. ಮತ್ತೊಂದು, ಕಿವಿಯಿಂದ ಶ್ರವಣ ಮಾಡ್ತಾ ದೈವೀಯ ಸಂಪತ್ತು ಜ್ಞಾನ ಬಂತು. ಜ್ಞಾನ ಬಂದ್ರೆ ವಿದ್ಯಾದಾದಿ ವಿನಯ ವಿನಯಾದ್ಯಾದಿ ಪಾತ್ರತಾ ಪಾತ್ರತ್ವ ಧನವಾಗ್ತದೆ. ಧನಾತ್ಮಕ ತನ್ನ ಸುಖ. ವಿದ್ಯೆ ಎನ್ನುವುದು ತುಂಬಾ ಓದಿದಾಗ ಅಹಂಕಾರ ಹೊರಟೋಗುತ್ತೆ. ಯಾಕೆಂದ್ರೆ ಸ್ವಲ್ಪ ಓದಿದಾಗ ತುಂಬಾ ಓದಿದ್ದೇನೆ ಅನ್ನೋದು ತುಂಬಾ ಬರುತ್ತೆ, ಅದು ಅಹಂಕಾರ. ತುಂಬಾ ಓದಿದಾಗ ನಾನು ಓದಿದ್ದು ಬಹಳ ದೊಡ್ಡ ಆಯ್ತು ಅನ್ನೋ ಜ್ಞಾನ ಬರುತ್ತೆ, ಅವಾಗ ಅಹಂಕಾರ. ತುಂಬಾ ತುಂಬಾ ಹೆಚ್ಚು ಹೆಚ್ಚು ಓದ್ತಾ ನಾನು ಓದಿದ್ದು ಕಮ್ಮಿ, ನಾನು ಓದಿದ್ದು ಇನ್ನೂ ನಾನು ತಿಳಿಬೇಕಾದ ಹೆಚ್ಚಿದೆ, ಹೆಚ್ಚು ಹೆಚ್ಚು ತಿಳಿದ ಹಾಗೆ ತಿಳಿಯಬೇಕಾದ ಇನ್ನೂ ಹೆಚ್ಚಿದೆ ಅನ್ನೋದು ಹೆಚ್ಚು ಹೆಚ್ಚು ತಿಳಿತಾ. ಹಾಗಾಗಿ ವಿದ್ಯೆ ಹೆಚ್ಚು ವಿದ್ಯೆ ಅಧ್ಯಯನ ಮಾಡಿದ ಹಾಗೆ ನಮ್ಮ ಅಹಂಕಾರ ಹಿಡಿದು ನಾವು ವಿದ್ವಾಂಸರು ಅಂತಕ್ಕಂಥ ಪದೇ ಹೊರಟು. ಆ ವಿದ್ವಾಂಸನಾಗಿ ನಾನು ವಿದ್ವಾಂಸನಲ್ಲ ಅಂತ ಯಾವಾಗ ಅರಿವು ಬರುತ್ತೆ ಅವಾಗ ನಿಜವಾದ ವಿದ್ವಾಂಸ ಆಗ್ತಾನೆ. ಆಗ ನಿಜವಾದ ವಿದ್ವಾಂಸನಾದಾಗ ಅವನು ಸಮಾಜದ ಗೌರವಕ್ಕೆ ಪಾತ್ರನಾಗ್ತಾನೆ. ಸಮಾಜದ ಗೌರವಕ್ಕೆ ಪಾತ್ರನಾದಾಗ ಅವನು ಸಂಪತ್ತಿಗೆ ಪಾತ್ರನಾಗ್ತಾನೆ. ನಿತ್ಯವಾದ ರಾಜನೇ ಅತ್ಯಾಧಿ ಪತ್ರದಾನ ಪಾತ್ರ ಪಾತ್ರವಂತೆ ಎಂಬುದರ ಅರ್ಥ ಆಗಿ ನಮಗೆ ಎಲ್ಲ ಗೊತ್ತಿದೆ ಅಂತ ತಿಳಿಯುವಷ್ಟು ತಿಳಿ ದುರ್ಬಳಕೆ ಇರುವಷ್ಟು ಕಾಲ ನಾವು ವಿದ್ವಾಂಸರಾಗಲು ಸಾಧ್ಯ. ಯಾವುದು ಗೊತ್ತಿಲ್ಲ ಅಂತ ತಿಳಿದಾಗ ವಿದ್ವಾಂಸನಾಗ್ತಾರೆ. ವಿದ್ವಾಂಸನಾದಾಗ ಸಮಾಜದ ಗೌರವಕ್ಕೆ ಪಾತ್ರನಾಗ್ತಾರೆ. ಬಹಳ ವಿಚಿತ್ರ, ಎಲ್ಲ ಗೊತ್ತಿದೆ ಅಂತ ಹೇಳುವಂತ ಸಮಾಜ ಗೌರವಿಸುವುದಿಲ್ಲ ಅಂತ. ಯಾಕಂದ್ರೆ ಎಲ್ಲ ಗೊತ್ತಿರೋ ಸಾಧ್ಯ ಇಲ್ಲ ಅಂತ ಸಮಾಜ ಗೊತ್ತಿದೆ. ಓ ಇವರು ಸುಮ್ಮನೆ ಬಡಾಯಿ ಕೂತಿದ್ದಾರೆ, ಎಲ್ಲ ಹೆಸರು ಗೊತ್ತಿರೋದು ಅಂತ. ಏನೂ ಗೊತ್ತಿಲ್ಲಪ್ಪ ಅಂತ ಅಂದ್ಕೊಳ್ಳಿ, ಎಷ್ಟು ಓದಿದ್ದಾರೆ ಅವರು ಏನು ಗೊತ್ತಿಲ್ಲ ಅಂತ ಕೂಡ ಗೌರವ ಜಾಸ್ತಿ ಆಗುತ್ತೆ. ಯಾವಾಗಲೂ ಗೊತ್ತಿಲ್ಲ ಅನ್ನುವುದರಿಂದ ನಾವು ಗೌರವವನ್ನು ಪಡೆಯುವುದು, ಗೊತ್ತಿದೆ ಅನ್ನೋದರಿಂದ ಪಡೆಯುವುದಿಲ್ಲ. ಗೊತ್ತಿದೆ ಅಂತ ಅಂದ್ಕೊಂಡ್ರೆ ಟೆಸ್ಟ್ ಮಾಡ್ತಾರೆ, ಎಂತ ಗೊತ್ತಿದೆ ಇದು ನೋಡುವ ಅಂತ. ಯಾವುದೋ ಒಂದು ಜಾರಿ ಬಿಡ್ತಾರೆ, ಎಲ್ಲ ಗೊತ್ತಿದೆ ಅಂತ ನಾವು ಹೇಳಿದ್ರೆ ಕೈಗಾಗುತ್ತೆ ಅಂತ. ಅದು ಗೊತ್ತಿಲ್ಲ ಅಂತಂದಾಗ ಇಷ್ಟು ವಿಷಯ ತಂದ್ಕೊಂಡಿದ್ದಾರಪ್ಪ ಅಂದ್ರೂ ಗೊತ್ತಿಲ್ಲ ಅಂತ ವಿಪರೀತವಾದ ಗೌರವವನ್ನು ಪಡೆದಿದೆ. ಅದು ಅಂತ ಸೀತೆ ಹತ್ರ ಹೋಗಿ ಮತ್ತೆ ಬರ್ತೇವರ ಖರ್ಚು ನಾಶಿಸಿ ಬರೆಯುವ ಸಮಿತು ಅಡ್ಗೆ ಯಾರು ಬರ್ತಾರಪ್ಪ ನಿಮ್ ಕಬ್ಬಿಗಳು ಅಂದ್ರೆ ಅಲ್ಲ ನಾನೇ ಬಂದಲ್ವ ತಾಯಿ, ಎಲ್ಲ ನನಗಿಂತ ಕಟ್ಟಿದ್ರೆ ಇವರು ನಾನೇ ಕೊನೆಯವ ಅಂತ ಹೇಳಿ ಹಾಗೆ ಅದರಿಂದಾಗಿ ಹೋದೆ ಬಂದ್ರಲ್ಲ. ನಾವು ಹೇಳೋದು ನಾನೇ ಕಬ್ಬಿಗಳ ಕೊನೆಯವ, ನಾನೇ ಬಂದೆ ಅಡ್ಗೆಗೆ, ಇದು ಉಳಿದ ಕಬ್ಬಿಗಳ ಕಥೆ ಏನು. ಹಾಗೆ ನಾನು ಏನು ಅಲ್ಲ ಅಂತ ಹೇಳಿಕೊಳ್ಳುವ ಆ ವಿನಯ, ಅದರಿಂದ ಜನ ಎಷ್ಟು ತಿಳ್ಕೊಂಡಿದ್ದಾರೆ ಅದು ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೌರವ ಜಾಸ್ತಿ ಆಗ್ಬಿಡು, ನಮಗೆ ಭ್ರಮೆ ಏನಂದ್ರೆ ಏನೋ ಗೊತ್ತಿದೆ ಅಂತ ತೋರಿಸಿದ್ರೆ ಗೌರವ ಕೊಡ್ತಾರೆ ಅಂತ. ನಿಜವಾಗಿ ಗೊತ್ತಿಲ್ಲ ಅಂತ ಗೊತ್ತಾದ ಗೌರವ ಜಾಸ್ತಿ, ಅಂಥವ್ರಿಗೆ ಜನ ಗೌರವ ಕೊಡ್ತಾರೆ. ಗೌರವದಿಂದ ಅವರು ಗೌರವಕ್ಕೆ ಪಾತ್ರ ಆಗ್ತಾರೆ, ಸಂಪತ್ತಿಗೆ ಪಾತ್ರ ಆಗ್ತಾರೆ. ಹೀಗೆ ಆ ಸಂಪತ್ತು ಅಂತಂದ್ರೆ ಶ್ರವಣದಿಂದ ಐಹಿಕ ಸಂಪತ್ತು ಸಿಕ್ಕಿತು, ಐಹಿಕ ಜ್ಞಾನವೂ ಸಿಕ್ಕಿತು, ಪಾರಲೌಕಿಕವಾದಂತಹ ಅಧ್ಯಾತ್ಮ ಸಂಪತ್ತು ಸಿಕ್ಕಿತು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಸಂಪತ್ತು ಅಂತ ಹೆಸರು. ಕಿವಿಗೆ ಸಂಪತ್ತನ್ನು ಕೊಡತಕ್ಕಂತಹ ಇಂದ್ರ ಅಲ್ಲಿ ಕೂತಿದ್ದಾನೆ, ಅವನು ಮೂರು ಲೋಕದ ಸಂಪತ್ತಿನ ಒಡೆಯ. ಅದರಿಂದ ಇಂದ್ರನು ಸಂಪತ್ತು, ಕಿವಿಯೂ ಸಂಪತ್ತು. ಇಂದ್ರನಲ್ಲಿ ಕಿವಿಯಲ್ಲಿ ಇರತಕ್ಕಂತಹ ಪ್ರಾಣದೇವರು ದೊಡ್ಡ ಸಂಪತ್ತು. ಸಮಾಸ್ಮಿ ಪತ್ಯಂತೆ ಕಾಮಾನ ನೈವಾಶ್ಯ ಮಾಂಸಾಶ್ಯ, ದಿವ್ಯ ಸಂಪತ್ತು ಮನುಷ್ಯ ಸಂಪತ್ತು ಎರಡೂ ಕೂಡ ಅವನು ಬಯಸಿದ್ದು ಬಂದು ಸೇರಂತೆ ಶ್ರೋತ್ರದಲ್ಲಿ ಸಂಪತ್ ಶಬ್ದ ವಾಚ್ಯನಾಗಿ ಇಂದ್ರ ಇಂದ್ರನಲ್ಲಿ ನಿಯಾಮಕರಾಗಿ ಪ್ರಾಣದೇವರಿದ್ದಾರೆ ಎಂದು ಉಪಾಸನೆ ಮಾಡಿದ್ದಾರೆ. ಆಮೇಲೆ ಅದಾಯ್ತು ಶ್ರೋತ್ರಂ ವಾವ ಸಂಪತ್ತು, ಆಮೇಲೆ ಯೋಗವಾ ಆಯತನ ವೇದ ಆಯತನ ಹಸ್ವಾನಾಂ ಭವತಿ ಮನೋಭಾವಾಯತನ. ಇದು ಕೊನೆಯದ್ದು ಆಯತನ ನೆಲೆ ಮನೆ. ಹಿಂದೆ ಒಂದು ಕಡೆ ನೆಲೆ ಊರುದು ಅಂತ ಹೇಳಿದ್ರು, ಒಂದು ಕಡೆ ನೆಲೆ ಊರಬೇಕಾಗಿದ್ದ ಮನೆ ಇರಬೇಕಾಗಿಲ್ಲ, ಕಾಡಿನಲ್ಲಿ ನೆಲೆ ಊರಬಹುದು, ಅಥವಾ ಯಾರ ಮನೆಯನ್ನು ಕಾಯಬಾಗಿ ನೆಲೆ ಊರಬಹುದು, ನನಗೆ ಸ್ವಂತ ಮನೆ ಬಾಡಿಗೆ ಮನೆಯನ್ನು ನೆಲೆ ಊರಬಹುದು. ನೆಲೆ ಊರುವುದಕ್ಕೆ ನನ್ನದೇ ಆದ ಒಂದು ಆಯತನ, ನನ್ನ ನೆಲೆಯಲ್ಲಿ ನಾನು ಇರಬಹುದು. ಅದು ಯಾರಿಗೆ ಸ್ವಂತ ನೆಲೆಯಲ್ಲಿ ನಿಲ್ಲತಕ್ಕಂಥ ಶಕ್ತಿ ಬರುತ್ತೆ. ಯೋಹವಾ ಆಯತನ ವೇದ, ನಮ್ಮ ದೇವತೆಗಳು ನಮ್ಮ ಇಂದ್ರಿಯಾಭಿಮಾನಿ ದೇವತೆಯ ಒಬ್ಬ ದೇವತೆ ತತ್ವಾಭಿಮಾನಿ ಇದ್ದಾರೆ, ಅವನನ್ನು ಅವನು ತಿಳಿಬೇಕು. ಏನು ಅವನ ಆಯತನ? ಎಲ್ಲಕ್ಕೂ ನಮ್ಮಲ್ಲಿ ಇರತಕ್ಕಂಥ ಪ್ರತಿಷ್ಠೆಗೆ, ನಮ್ಮಲ್ಲಿರತಕ್ಕಂಥ ವಶಿಷ್ಠತ್ವಕ್ಕೆ, ನಮ್ಮಲ್ಲಿರತಕ್ಕ ಸಂಪತ್ತಿಗೆ ಎಲ್ಲಕ್ಕೂ ಆಯತನ ಬೇಕು. ಇದೆಲ್ಲ ಒಂದು ನೆಲೆ ಬೇಕು. ಸಂಪತ್ತು ಎಲ್ಲಿದೆ ಅದಕ್ಕೊಂದು ಆಯತನ ಬೇಕು, ನೆಲೆ. ಎಲ್ಲಕ್ಕೂ ಈ ಹಿಂದೆ ಕಲಿಸಿರತಕ್ಕಂಥ ಎಲ್ಲಕ್ಕೂ ಆಯತನ ಒಂದು ಶಕ್ತಿ ಇದೆ. ಅದನ್ನು ತಿಳ್ಕೊಂಡ್ರೆ ಆಯತನ ಸ್ವಾನ ಅನುಭವತಿ, ಅವನು ತಾನು ಸ್ವಂತ ನೆಲೆಯಲ್ಲಿ ಇರ್ತಾನೆ ಅಷ್ಟೇ ಅಲ್ಲ, ತನಗೆ ಬೇಕಾದವರಿಗೆಲ್ಲ ನೆಲೆ ಕೊಡ್ತಾನೆ, ತನ್ನ ಸುತ್ತಮುತ್ತ ಇಲ್ಲದವರಿಗೆಲ್ಲ ಆಸರೆ ಕೊಡ್ತಾನೆ. ಬರ್ರಿ ನಮ್ಮ ಮನೆಯಲ್ಲೇ ಇರಿ ಅಂತ ಅವನು ಎಲ್ಲರನ್ನ ತನ್ನ ಮನೆಯಲ್ಲಿ ಇರಿಸಿಕೊಂಡು ಉಪಚಾರ ಮಾಡುವಷ್ಟು ಸಮೃದ್ಧವಾದ ಜೀವನವನ್ನು ನಡೆಸುತ್ತಾನೆ. ಯಾವುದು ಮನೋಭಾವಾಯತನ, ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಈ ಎಲ್ಲಾ ಪ್ರಾಣದೇವರನ್ನು ಬಿಟ್ಟರೆ ಉಳಿದ ಎಲ್ಲ ಇಂದ್ರಿಯ ಅಭಿಮಾನಿಗಳಿಗೆ ಆಯತನ ಬಾಯಿಯಲ್ಲಿರತಕ್ಕಂಥ ಏನು ವಶಿಷ್ಠತ್ವ ಇದೆ ಅದಕ್ಕೆ ಅಗ್ರಿ, ಅವರಿಗೆ ಅಗ್ರಿಗೂ ಆಯತನ ಅವರೇ. ಕಣ್ಣಿನಲ್ಲಿರತಕ್ಕಂಥ ಪ್ರತಿಷ್ಠೆ ಏನಿದೆ ಅದಕ್ಕೆ ಸೂರ್ಯ, ಅವರಿಗೂ ಆಯತನ ಅವರೇ. ಕಿವಿಯಲ್ಲಿ ಇರತಕ್ಕಂಥ ಸಂಪತ್ತಿನ ಅಭಿಮಾನಿ ಇಂದ್ರ, ಅವರಿಗೂ ಆಯತನ ಅವರೇ. ಇಂದ್ರನಿಗೆ ಸೂರ್ಯನಿಗೆ ಅಂದ್ರಿಗೆ ಎಲ್ಲರಿಗೂ ಆಯತನ. ಅವರು ಮನೆ ಇಲ್ಲದಿದ್ರೆ ಮನೆ ಮಾರಿ ಇಲ್ಲದಿದ್ದರೆ ಸಂಪತ್ತು ಕಟ್ಟುವುದು ಏನು ಮಾಡುದು, ಪ್ರತಿಷ್ಠೆ ಏನು ವಶಿಷ್ಠ ಯಾವುದು ಇಲ್ಲ. ಹಾಗಾಗಿ ಈ ಎಲ್ಲಾ ಸಂಪತ್ತುಗಳಿಗೆ ಹಿಂದೆ ಮೂರು ಇಂದ್ರಿಯಗಳ ಮೂಲಕ ನಾವು ಹೇಳಿರತಕ್ಕಂಥ ಎಲ್ಲ ಮಹತ್ವಗಳಿಗೆ ಮೂಲ ನೆಲೆಯಾಗಿರತಕ್ಕಂಥದ್ದು ಮನಸ್ಸು. ಮನಸ್ಸು ಗಟ್ಟಿ ಇಲ್ಲದೆ ಇದ್ರೆ ಮಾತು ಇಲ್ಲ, ಮನಸ್ಸು ಸ್ಥಿರ ಇಲ್ಲದೆ ಇದ್ರೆ ಏಕೆಂದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದನ್ನ ನಾವು ಮಾತನಾಡೋದು. ಮನಸ್ಸು ಯೋಚಿಸಿ ಮೆಸೇಜ್ ಕೊಡದೇ ಇದ್ರೆ ಮಾತನಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಎಷ್ಟೋ ಜನರಿಗೆ ಇವಾಗ ತುಂಬಾ ವಿಷಯ ಗೊತ್ತಿರ್ತದೆ, ತುಂಬಾ ವಿಷಯ ಗೊತ್ತಿದ್ದು ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಮಾತಾಡ್ಲಿಕ್ಕೆ ನಿಂತಾಗ ಮಾತೇ ಬರುವುದಿಲ್ಲ. ಯಾಕೆ? ಮನಸ್ಸು ಹೇಳಬೇಕಾದನ್ನ ಇಂಥದನ್ನು ಹೇಳುವಂತದನ್ನ ವಿಷಯವನ್ನು ಸೆಟ್ ಮಾಡಿ ಅದು ಮೆಸೇಜ್ ಕಳಿಸೋದು ಕಳಿಸುವುದಿಲ್ಲ. ಮೈಂಡಿಗೂ ವಾಕಿಗೂ ಕಮ್ಯುನಿಕೇಶನ್ ಇಲ್ಲದೆ ಇದ್ದಾಗ ಗೊತ್ತಿದ್ರು ಮಾತಾಡ್ಲಿಕ್ಕೆ ಆಗುತ್ತೆ. ಆ ಅಂಥವರು ತುಂಬಾ ವಿಷಯ ಗೊತ್ತಿದ್ರು ಅದೊಂದು ಸಭೆಯಲ್ಲಿ ಬಂದು ನಿಂತುಬಿಟ್ರೆ ಕೆಲವರು ಶಿಕ್ಷೆ ಮಾಡ್ತಾರೆ. ವಿಷಯ ಗೊತ್ತಿಲ್ಲ ಅಂತ ಸಭೆಯಿಂದ ಕೆಳಗಿದ ತಕ್ಷಣ ನೆನಪೇ ಆಗ್ಲಿಲ್ಲ, ಮೈಕ್ ಹಾಕವರ ಎಲ್ಲ ಮುಟ್ಟಾಯ್ತು, ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದೆ ಅಂತ ಕೇಳ್ಬೇಕು. ಅಥವಾ ಮಕ್ಕಳು ಪೂರ್ತಿ ಉದ್ಗತ ಮಾಡ್ತಾರೆ, ಎಕ್ಸಾಮಿನೇಷನ್ ಹಾರಿ ಹೋಗಿ ಆ ಕ್ವಶನ್ ಪೇಪರ್ ಕೈಗೆ ಬಂದುಕೊಂಡು ಎಲ್ಲ ಬಂದ್ರು, ಯಾಕಂದ್ರೆ ಅಲ್ಲಿ ಕಮ್ಯುನಿಕೇಶನ್ ತಪ್ಪು. ಹಾಗಾಗಿ ಈ ಆಯತನ ಒಂದು ಇಲ್ಲ ಅಂದ್ರೆ, ನೆಲೆ ಇಲ್ಲ ಅಂದ್ರೆ, ಮನಸ್ಸು ಕಮ್ಯುನಿಕೇಟ್ ಮಾಡದೇ ಇದ್ರೆ ಅದ್ರೆ ಏನು ಮಾಡ್ಲಿಕ್ಕಾಗುದಿಲ್ಲ. ಮನಃ ಕಾಯಾಗ್ನಿ ಮಾಹಂತಿ ನ ಪ್ರೇರೇತಿ ಮಾತು ಬರಬೇಕಾಗಿದ್ದರೆ ಮೊದಲು ಅಗ್ನಿಗೆ ಮನಸ್ಸು ಮೆಸೇಜ್ ಕೊಡ್ಬೇಕು, ಮಾತಾಡು ಇಂಥ ಮಾತಾಡು, ಮಾತುಗಳನ್ನ ಕೂಡಿಸಿಕೊಡ್ಬೇಕು. ಹಾಗಾಗಿ ರುದ್ರದೇವರು ಅದನ್ನ ಕೆಲಸ ಮಾಡ್ತಿದ್ರೆ ಮನಸ್ಸು ಮಾತಿಲ್ಲ. ಕಣ್ಣು ಕಣ್ಣು ತೆರೆದು ಈ ಕಣ್ಣು ಕಟ್ಬಿಟ್ಟು ನೋಡ್ತಾ ಇರ್ತೇವೆ, ಏನು ಕಾಣುವುದಿಲ್ಲ. ಯಾಕಂದ್ರೆ ಬೇರೆ ಎಲ್ಲೋ ಯೋಚನೆ ಇದ್ರೆ, ಮನಸ್ಸಿನ ಆಲೋಚನೆ ಬೇರೆ ಇದ್ರೆ ಎದುರುದ್ದು ಎಂದೂ ಕಾಣುವುದಿಲ್ಲ. ಹಾಗಾದ್ರೆ ಮನಸ್ಸು ಕಣ್ಣಿಗೆ ಸಪೋರ್ಟ್ ಮಾಡದೇ ಇದ್ರೆ ಕಣ್ಣಿಗೆ ಪ್ರತಿಷ್ಠೆ ಇಲ್ಲ, ಮಾತಿನ ವಶಿಷ್ಠ ಇಲ್ಲ, ಕಿವಿ ನಾವು ಏನನ್ನೋ ಯೋಚನೆ ಮಾಡ್ತಾ ಈ ಸಪೋಸ್ ಈಗ ಇಲ್ಲಿ ಕೂತ್ಕೊಂಡು ಕಿವಿಯನ್ನು ಇಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ಲಿಕ್ಕೆ ಬರ್ತದೆ ಅಂದ್ರೆ ಮನಸ್ಸನ್ನು ಬೇರೆ ಕಡೆ ಕಳಿಸಿಬಿಟ್ರಿ. ಎಷ್ಟು ವಿಚಿತ್ರ ಅಂದ್ರೆ ಈ ಸುತ್ತಮುತ್ತ ಶಬ್ದ ಅಂತ ಇರ್ತದೆ ಅಂತ ಇಟ್ಕೊಂಡು. ಮೊನ್ನೆ ಒಂದು ಪ್ರಸಂಗ ಆಯ್ತು ಬೆಂಗಳೂರಿನಲ್ಲಿ, ಯಾವುದೋ ಒಂದು ಹರಿಕಥಾಮೃತ ಸಾರದ ಒಂದು ಶ್ಲೋಕವನ್ನು ವಿವರಿಸಬೇಕು ಅಂತ ಸಾಹಿತ್ಯ ಪ್ರಾಜೆಕ್ಟ್ ಆಯ್ತು. ಅದನ್ನ ವಿದ್ಯಾಪೀಠದ ಹೊಸ ಹಾಲಿನಲ್ಲಿ ನಾನು ಪ್ರವಚನ ಮಾಡ್ತಾ ಇದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ಉಪನಯನವೋ ಮದುವೆ ಏನೋ ಒಂದು ಅಲ್ಲಿ ಉದ್ದೋದಕ್ಕೆ ವಾದ್ಯ ಮಾರ್ಗದರ್ಶನ ಮಾಡಿ ಅವರು ವಾದ್ಯ ಅವರಿಗೆ ನನಗೆ ನಾನು ಉಪನ್ಯಾಸ ಎಂತ ಹೇಳ್ಬೋದು, ಅವರಿಗೆ ಅವ್ರ ವಾದ್ಯ ಕೇಳಬೇಕು ಅಂತ ಗೊತ್ತು ಅವರಿಗೆ ಅಕ್ಷಮ ಅವರಿಗೆ ಉಪನ್ಯಾಸ ಏನು ಕೇಳಿದ್ರೆ ಏನ್ ಮಾಡಬೇಕು, ನಮ್ಮ ವಾದ್ಯ ಅರ್ಚನೆ ಭಾರತೀಯ ಹೇಳಬೇಕು ಅಂತ ಅವರು ಬೈಕ್ ಮುಂದೆ ಜೋರಾಗಿ ವಾದ್ಯ ಮಾಡ್ತಿದ್ದಾರೆ. ಪಾಪ ಅವ್ರ ದುಡ್ಡಿಗೋಸ್ಕರ ಅವ್ರದ್ರ ವಾದ್ಯ ಉದ್ಬಿಡಿ ಹೇಳೋದಾ. ಅವಾಗ ನಾನೇನ್ ಹೇಳಿದೆ, ಒಂದು ವಿಷಯದಲ್ಲಿ ನಿಮಗೆ ಗ್ರಹಣ ಆಗಬೇಕು ಅಂತಂದ್ರೆ ಏಕಾಗ್ರತೆ ಬೇಕು. ಎಷ್ಟು ಏಕಾಗ್ರತೆ ಬೇಕು ಅಂದ್ರೆ ನನ್ನ ಮಾತಾಡದೆ ಆ ವಾದ್ಯ ನಿಮ್ಗೆ ಕೇಳಬಾರ್ದು, ಅಷ್ಟು ಏಕಾಗ್ರತೆ ಇದ್ರೆ ಮತ್ತೆ ಈ ವಿಷಯ ಅರ್ಥ ಆಗುತ್ತೆ ಅಂತ ಹೇಳಿ ಉಪನ್ಯಾಸ ಮೂರು ಹೇಳ್ತಾರೆ. ನಮಗೆ ವಾದ್ಯ ಕೇಳಿಸ್ಲೇ ಇಲ್ಲ, ನಿಜವಾಗಿ ವಾದ್ಯ ಓದಿದ್ರು ಅಂತ. ಹಾಗಾದ್ರೆ ಅಷ್ಟು ಪಕ್ಕದಲ್ಲೇ ಬಾರಿಸಿದ್ರು ಕೂಡ ಅದು ಕೇಳುವುದು ಯಾಕೆ ನಮ್ಮ ಮನಸ್ಸು ಅದಕ್ಕೆ ಅಟೆಂಟಿವ್ ಆಗಿಲ್ಲ, ವಿಷಯಕ್ಕೆ ಅಟೆಂಟಿವ್ ಆಗಿಲ್ಲ, ಅದಕ್ಕೆ ಅಟೆಂಟಿವ್ ಆದಾಗ ಈ ಮಾತು ಒಂದು ಹೇಳು, ಉಪನ್ಯಾಸ ಒಂದು ಅರ್ಥ ಆಗುದಿಲ್ಲ, ವಾದ್ಯ ಹೇಳ್ತಾರೆ. ಹಾಗಾಗಿ ಮನಸ್ಸು ಯಾವುದಕ್ಕೆ ಟ್ಯೂನ್ ಆಯ್ತು ಅದನ್ನೇ ಕಿವಿ ಕೇಳುದು, ಅಂತ ಕಿವಿ ಬಯಸಿದ್ದನ್ನಲ್ಲೇ ಅದು. ಹಾಗಾಗಿ ಈ ಸಂಪತ್ತು ಇಲ್ಲ, ಆಯತನ ಮನಸ್ಸು ಒಂದು ಇಲ್ಲದೇ ಇದ್ರೆ ಕಿವಿಯೂ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ, ಬಾಯಿ ಮೂಗು ಒಂದು ಉಸಿರಾಟ ಬರದೇವರು ಕೆಲಸ ಮಾಡ್ತಾರೆ. ಅದಕ್ಕೊಂದು ಅದು ಮನಸ್ಸಿಗೂ ಯೋಚನೆ ಮಾಡಬೇಡ, ಮನಸ್ಸು ಎಲ್ಲಿ ಯೋಚನೆ ಮಾಡ್ತಾ ಇದ್ರೆ ಉಸಿರಾಟ ಇರುತ್ತೆ ಬದುಕಿರುವ ತನಕ. ಅದ್ರಲ್ಲಿ ನಮಗೆ ಉಸಿರಾಡಬೇಕು ಅಂತ ಯೋಚನೆಯೇ ಇರಲಿಲ್ಲ, ಉಸಿರಾಟಕ್ಕೆ ಪ್ರಾಣದೇವರು ಒಬ್ಬರು ಮನಸ್ಸಿನ ನಿಯಂತ್ರಣಕ್ಕೆ ಸಿಗದೆ ಕೆಲಸ ಮಾಡುವ ಉಳಿದವರೆಲ್ಲ ನೀವು ಯಾವುದೇ ಯೋಚನೆ ಇರಿ, ಯೋಚನೆಯನ್ನು ಬದುಕಿದ್ದೇವೆ ಅನ್ನೋದು ಗೊತ್ತಿದ್ರೆ ನಿದ್ರೆ ಇಟ್ಟರೆ ಹೋರ ನಿದ್ರೆಯನ್ನು ಉಸಿರಾಡ್ತಾ ಇರ್ತೇವೆ. ಉಸಿರಿಗೆ ಮಾತ್ರ ಮನಸ್ಸಿನ ಕಂಟ್ರೋಲ್ ಇಲ್ಲ, ಉಳಿದದ್ದಕ್ಕೆಲ್ಲಕ್ಕೂ ಮನಸ್ಸಿನ ನಿಯಂತ್ರಣ ಇದೆ. ಕಣ್ಣು ಮನಸ್ಸು ಮೆಸೇಜ್ ಕೊಡದಿದ್ರೆ ನೋಡೋದಿಲ್ಲ, ಕಿವಿ ಮನಸ್ಸು ಮೆಸೇಜ್ ಕೊಡದಿದ್ರೆ ಕೇಳೋದಿಲ್ಲ, ಬಾಯಿ ಮನಸ್ಸು ಮೆಸೇಜ್ ಕೊಡದಿದ್ರೆ ಮಾತಾಡೋದಿಲ್ಲ. ಹಾಗಾಗಿ ಅವನ ಆಯತನ ಪ್ರಾಣದೇವರ ಆಯತನ ರುದ್ರನಲ್ಲಿರತಕ್ಕಂತಹ ಪ್ರಾಣ. ಹೀಗೆ ತಿಳ್ಕೊಂಡ್ರೆ ಆಯತನ ಸ್ವರಾಂ ಭವತಿ, ನೀನು ಕೂಡ ಎಲ್ಲರಿಗೂ ಆಯತನ, ಎಲ್ಲರೂ ನಿನ್ನ ನಿಯಂತ್ರಣದಲ್ಲಿ ಬರ್ತಾನೆ, ಎಲ್ಲರಿಗೂ ನೆಲೆ ಆಗ್ತೀಯಪ್ಪ, ಮೋಕ್ಷದಲ್ಲಿ. ಹೀಗೆ ಪ್ರಾಣದೇವರ ಪಂಚರೂಪಗಳು, ಮೂಗಿನಲ್ಲಿ ಉಸಿರಾಡಿಸುವ ಪ್ರಾಣದೇವರು, ಬಾಯಿಯಲ್ಲಿ ವಾಕ್ ಪ್ರವೃತ್ತಿ ಮಾಡತಕ್ಕ ಅಗ್ನಿಯಲ್ಲಿ ನಿಂತು ಮಾತನಾಡಿಸುವ ಪ್ರಾಣದೇವರು, ಕಣ್ಣಿನಲ್ಲಿ ಸೂರ್ಯನಲ್ಲಿ ಕೂತು ನೋಡುವ ಶಕ್ತಿ ಕೊಟ್ಟ ಪ್ರಾಣದೇವರು, ಕಿವಿಯಲ್ಲಿ ನಿಂತು ಇಂದ್ರನಲ್ಲಿ ಕೂತು ಶ್ರವಣ ಶಕ್ತಿಯನ್ನು, ಜ್ಞಾನಕ್ಕೆ ಬಹಳ ಕಾರಣವಾಗಿರ್ತಕ್ಕಂತಹ ವಿವಿಧ ನಾದಗಳನ್ನು ಕೇಳಿಸುವ ಪ್ರಾಣದೇವರು, ಮನಸ್ಸಿನಲ್ಲಿ ಕೂತು ಇವೆಲ್ಲಕ್ಕೂ ಲಿಂಕ್ ಮಾಡಿ ಎಲ್ಲದರ ಅನುಭವವನ್ನು ಬರುವಂತೆ ರುದ್ರನಲ್ಲಿ ಕೂತು ಮಾಡುವ ಪ್ರಾಣದೇವರು. ಅದೇ ಬುದ್ಧ ಅದು ಮೇಲೆ ಕರ್ಕೊಂಡು ಹೋಗುತ್ತೆ, ಮನಸ್ಸು ಟ್ಯೂನ್ ಆದ್ರೆ ಈ ಎಲ್ಲವೂ ನಮ್ಮ ಮೇಲೆ ಕರ್ಕೊಂಡು ಹೋಗುತ್ತೆ, ಯಾವುದು ಕೆಲಸ ಮಾಡುತ್ತೆ ಅದಕ್ಕೆ ಅವನು ಉದಾಹರಣೆ. ಹೀಗೆ ಪ್ರಾಣ ಅಪಾನ ಜ್ಞಾನ ಉದಾನ ಸಮಾನ ಸ್ವರೂಪಗಳಲ್ಲಿ ಸನ್ನಿಹಿತರಾಗಿ ಐದು ನಾಲ್ಕು ದೇವತೆಗಳಲ್ಲಿ ಮತ್ತು ತಾನೇ ಸ್ವಯಂ ಆಗಿ ಪಂಚರೂಪಗಳಿಂದ ಪ್ರಾಣದೇವರು ಇದ್ದಾರೆ. ಅವರನ್ನು ಉಪಾಸನೆ ಮಾಡತಕ್ಕಂತಹ ಪ್ರಾಣದವರಿಂದ ನಮ್ಮದೊಂದು ಸಾಮಾನ್ಯವಾಗಿ ಎಲ್ಲರೂ ಇರಬಹುದು. ಇದನ್ನು ಕೊಟ್ಟು ಇದರಲ್ಲಿ ವಿಶೇಷ ಈ ಉಪಾಸನೆಯ ವಿಶೇಷ ಏನಂತಂದ್ರೆ ಒಂದೊಂದು ರೂಪಕ್ಕೆ ಒಂದೊಂದು ವಿಶಿಷ್ಟವಾದಂತಹ ನಾಮ ಮತ್ತು ಆಹ್ವಾನಿತು. ಪ್ರಾಣದೇವರು ಜ್ಯೇಷ್ಠ ಶ್ರೇಷ್ಠ, ಸ್ವಯಂ ಅಗ್ನಿಯಲ್ಲಿರತಕ್ಕಂಥ ಪ್ರಾಣದೇವರು ಪ್ರತಿಷ್ಠ, ಸೂರ್ಯನಲ್ಲಿರತಕ್ಕಂಥ ಪ್ರಾಣದೇವರು ಪ್ರತಿಷ್ಠ, ಕಿರಿಯಲ್ಲಿರತಕ್ಕಂಥ ಪ್ರಾಣದೇವರು ಸಂಪತ್ತು, ರುದ್ರದೇವರಲ್ಲಿರತಕ್ಕಂಥ ಮನಸ್ಸಿನಲ್ಲಿರತಕ್ಕಂಥ ಪ್ರಾಣದೇವರು. ಆಯ್ತು, ಹೀಗೆ ಈ ಶಬ್ದಗಳಿಂದ ಈ ಗುಣವಿಶೇಷಗಳಿಂದ ಪಂಚವಿಧ ಕ್ರಿಯೆಯನ್ನು ನಮ್ಮ ದೇಹದಲ್ಲಿ ನಡೆಸುವ ಪಂಚರೂಪಿಯಾದ ಪರಮಾತ್ಮನ ಅಧೀನವಾಗಿ ಈ ಪಂಚೇಂದ್ರಿಯಗಳಲ್ಲಿ ನಡೆಸಿರುವ ಪಂಚಪ್ರಾಣ ಉಪಾಸನೆ. ಆಮೇಲೆ ಈ ಇದರಲ್ಲಿ ಹೇಳಿಲ್ಲ ಪ್ರಾಣದೇವರು ಶ್ರೇಷ್ಠ ಅಂತ ಜ್ಯೇಷ್ಠ ಶ್ರೇಷ್ಠ ಶಬ್ದ ಮಾತ್ರ ಹೇಳಿದ್ದಾರೆ ಹೊರತು ಇವರು ವಶಿಷ್ಠ ಅಂತ ಹೇಳಿದ್ದಾರೆ, ಇನ್ನೊಂದು ಪ್ರತಿಷ್ಠ, ಇವರು ಎಲ್ಲ ವಶಿಷ್ಠ ಅಂತ ವಾಸ ಮಾಡುವುದು ಶ್ರೇಷ್ಠ ಪ್ರತಿಷ್ಠ ನೆಲೆಗೊಂಡವರಲ್ಲಿ, ಹೀಗೆ ಎಲ್ಲರಲ್ಲಿಯೂ ಶ್ರೇಷ್ಠವನ್ನು ಹೇಳಿದ್ದಾರೆ. ಈ ಐದು ದೇವತೆಗಳಲ್ಲಿ ತಾರತಮ್ಯವನ್ನು ಹೇಳಿ ಇನ್ನು ಈ ಕಥೆಯ ಮುಂದಿನ ಭಾಗ ತಾರತಮ್ಯ ದೇವತಾ ತಾರತಮ್ಯ. ಇವರಲ್ಲಿ ಯಾರು ನಿಜವಾದ ಪ್ರಾಣದೇವರು ಸರ್ವಶ್ರೇಷ್ಠರು, ಅನಂತರ ಯಾರು, ಅನಂತರ ಯಾರು, ಅನಂತರ ಯಾರು, ಅನುಪೂರ್ವಿ ಕ್ರಮಬದ್ಧವಾಗಿ ದೇವತಾ ತಾರತಮ್ಯ ಅನುಸಂಧಾನಪೂರ್ವಕವಾಗಿ ದೇವತಾ ತಾರತಮ್ಯ ಮನುಷ್ಯ ದೇವತಾ ಜೀವ ತಾರತಮ್ಯ ಅಂತರತತ್ವೇನ ಪ್ರಾಣದೇವರನ್ನು, ದೇವತಾ ತಾರತಮ್ಯ ಅಂತರತತ್ವೇನ ಪ್ರಾಣಾಪಾನ ಧ್ಯಾನೋದಾನ ಸಮಾಜದಲ್ಲಿ ಇರತಕ್ಕಂಥ ಭಗವಂತರ ಪಂಚರೂಪಗಳನ್ನು ಉಪಾಸನೆ ಮಾಡತಕ್ಕ ತಾರತಮ್ಯವನ್ನು ಮುಂದೆ ಹೇಳ್ತಾರೆ ಈ ಖಂಡದ ಮುಂದಿನ ಭಾಗದಲ್ಲಿ. ಅದು ಬೇರೆ ಕಡೆ ಬಂದಿರುವಂತಹದ್ದೇ, ಅದು ಬಹಳ ಸಿದ್ಧ. ದೇವತೆಗಳು ಸ್ಪರ್ಧೆ ಮಾಡುವುದು ನಾನು ಬೇರು ನಾನು ಬೇರು ಅಂತ, ಕೊನೆಗೆ ಪ್ರಾಣದೇವರು ದೇಹ ಬಿಟ್ಟು ಹೋದಾಗ ದೇಹ ಉಸಿರು ಕಟ್ಟಿ ವ್ಯಾಪಾರ ಉಳಿದವರೆಲ್ಲ ಹೋದರೂ ದೇಹಕ್ಕೆ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ ಕೆಲವು ಮೂರು ವಿಷಯಗಳು ಮಾತ್ರ ಬರುತ್ತೆ. ಆ ದೇವತೆಗಳ ಸ್ಪರ್ಧೆ, ಸ್ಪರ್ಧೆಯಲ್ಲಿ ಪ್ರಾಣದೇವರು ಸರ್ವಶ್ರೇಷ್ಠ ತೀರ್ಮಾನ ಆಗತಕ್ಕಂತಹ ಸುಖಾಭಾಗ. ಬೇರೆ ಕಡೆ ಬಂದಿರುವ ಅನೇಕ ಕಡೆ ಉಪನಿಷತ್ತಲ್ಲಿ ಪ್ರಾಣ ಮಹತ್ವವನ್ನು ಉಪನಿಷತ್ತು ಹೇಳಿದಷ್ಟು ಇದೆ. ಹಳ್ಳಿಗಳಲ್ಲಿ ಉಪನಿಷತ್ತು ತುಂಬಾ ಪ್ರಾಣ ಮಹತ್ವವನ್ನು ಹೇಳ್ತಾರೆ. ಅಂತಹ ಪ್ರಾಣ ಮಹತ್ವ ಪ್ರತಿಪಾದಕವಾದಂತಹ ಇದರ ಮುಂದಿನ ವಿವರಣೆ, ಆ ತಾರತಮ್ಯ ಪೂರ್ವಕವಾಗಿ ತಾರತಮ್ಯ ಅಂತರ್ಗತತ್ವ ಅಭಿಮಾನಿ ದೇವತೆಗಳ ತಾರತಮ್ಯಾಂತರ್ಗತತ್ವೇನ ಪ್ರಾಣದೇವರ ಮಹತ್ವವನ್ನ ಹೇಳತಕ್ಕ ಅದಾದ ನಂತರ ಒಂದು ಹೇಳಿ ಅಂತಹ ಪ್ರಾಣದೇವರಿಗೆ ನಾವು ಆರಾಧನೆ ಆಗಬೇಕು. ನಮ್ಮ ನಿತ್ಯ ಅದರಲ್ಲಿ ಇರತಕ್ಕಂಥ ವಿಧಾನಗಳಲ್ಲಿ ಅದನ್ನ ಆರಾಧನೆಗೆ ನಾವು ಕೊಡತಕ್ಕಂಥ ಅನ್ನ, ಅದನ್ನೇ ಪ್ರಾಣಾಯ ಸ್ವಾಗತಕ್ಕಂಥದ್ದು ಪ್ರಾಣದೇವರಿಗೆ ಕೊಡತಕ್ಕಂಥ ವಿಧಾನ, ಆಮೇಲೆ ಅತ್ಯಂತಗಳಲ್ಲಿ ಆಪೋಷಣ ತೆಗೆದುಕೊಳ್ಳುವುದಕ್ಕೆ ಕಾರಣ ಅದೇನು, ಪ್ರಾಣದೇವರಿಗೆ ಅದೇನು ಆಪೋಷಣೆಯನ್ನು ಪ್ರಾಣದೇವರಿಗೆ ಏನು, ಈ ರೀತಿಯ ನಮ್ಮ ನಿತ್ಯಕ್ರಿಯೆಯ ಒಂದು ಉಪಾಸನೆಯ ಸಮ್ಮುಖವನ್ನ ಖಂಡ ಮುಂದೆ ಹೇಳುತ್ತೆ. ಅದನ್ನ ಸಾಯಂಕಾಲ ನಾವು ಮತ್ತೆ ಸೇರಿದಾಗ ಮುಂದಿನ ಭಾಗವನ್ನು ನೋಡೋಣ. ಈ ಅಧ್ಯಾಯದ ಮೊದಲು ಐದು ರೂಪಗಳು, ಐದು ರೂಪದ ನಾಮ, ನಾಮದ ಕ್ರಿಯೆ, ಉಪಾಸನೆ ಇಷ್ಟು ಮಾತ್ರ ಹೇಳಿ ಮುಕ್ತಾಯ ಮಾಡೋಣ. ಸಹನಾಭವತು ಸಹನು ಸಹ ವೀರ್ಯಂಕರವಾವದೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವದೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು ಸಹವೀರ್ಯಂಕರವಾವದೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವದೈ. ಓಂ ಶಾಂತಿ ಶಾಂತಿ ಶಾಂತಿ. ಪಂಚ ಇಂದ್ರಿಯಗಳಲ್ಲಿ ಇರತಕ್ಕಂಥ ಪಂಚದೇವತೆಗಳು ಅಗ್ನಿ, ಸೂರ್ಯ, ಇಂದ್ರ, ಶಿವ ಮತ್ತು ಮುಖ್ಯ ಪ್ರಾಣ, ವಾಗೀಂದ್ರಿಯ, ಕಣ್ಣು, ಕಿವಿ, ಮನಸ್ಸು ಮತ್ತು ಉಸಿರು, ಇವುಗಳನ್ನು ನಿಯಂತ್ರಿಸತಕ್ಕಂಥ ಪಂಚದೇವತೆಗಳನ್ನ ಉಪಾಸನೆ ಮಾಡತಕ್ಕ ಒಂದು ವಿಶಿಷ್ಟ ನಾಮವನ್ನ ನಾವು ಬೆಳಗ್ಗೆ ನೋಡಿ ಅಗ್ನಿಯನ್ನ ವಶಿಷ್ಠ ಅಂತ, ವಾಗೀಂದ್ರಿಯದಲ್ಲಿ ಪಂಚರೂಪಿಯಾದ ಭಗವಂತ ಇದ್ದಾನೆ, ವಾಗೀಂದ್ರಿಯದಲ್ಲಿ ವಾಸುದೇವ ಇದ್ದಾನೆ, ವಶಿಷ್ಠ ಇದ್ದಾನೆ ಅಗ್ನಿಯಲ್ಲಿ, ವಶಿಷ್ಠ ವಾಸುದೇವ ಅವರು ವಾಸ ಮಾಡತಕ್ಕಂಥ ವಾಸ ಕೊಡತಕ್ಕಂಥ ದೇವ ಅವನು ವಸಿಷ್ಠ ಆಗಿ ಅಗ್ನಿಯಲ್ಲಿದ್ದಾನೆ. ಅವನನ್ನು ವಸಿಷ್ಠನಾಗಿ ಪ್ರಾಣದೇವರು, ಪ್ರಾಣದೇವರನ್ನು ವಸಿಷ್ಠನಾಗಿ ವಾಸುದೇವ. ಅದ ನಂತರ ಕಣ್ಣಿನಲ್ಲಿ ಪ್ರತಿಷ್ಠೆ, ಪ್ರತಿಷ್ಠೆಯಾಗಿ ಸೂರ್ಯನಲ್ಲಿ ಪ್ರತಿಷ್ಠಾ ನಾಮಕರಾಗಿ ಪ್ರಾಣದೇವರು. ಅವರಲ್ಲಿ ಪ್ರತಿಷ್ಠಾ ನಾಮಕನಾದಂತಹ ಸಂಕರ್ಷಣ ಎಲ್ಲ ರೂಪಗಳನ್ನು ಕರ್ಷಣ ಮಾಡಿ ಪ್ರತಿಷ್ಠೆಗೊಳಿಸ ಅಲ್ಲಿಂದ ಚಂದ್ರ ಇಂದ್ರ ಕಿವಿಯ ದೇವತೆ ಅವನಲ್ಲಿ ಸಂಪತ್ ಆಗಿ ದೈವೀ ಸಂಪತ್ತನ್ನು ಮಾನುಷಿ ಸಂಪತ್ತನ್ನು ಒದಗಿಸತಕ್ಕಂಥ ಪ್ರಾಣದೇವರು ಸಂಪತ್ ಶಬ್ದವಾಚ್ಯರಾಗಿ ಅವನಲ್ಲಿ ಸಂಪತ್ ಶಬ್ದವಾಚ್ಯರಾದ ಪ್ರದ್ಯುಮ್ನ ಜೀವನಾದರೂ ಸಂಪತ್ತು ಪ್ರದ್ಯುಮ್ನ ಉತ್ಕೃಷ್ಟವಾದ ಸಂಪತ್ತನ್ನು ಕೊಡತಕ್ಕಂಥ ರೂಪ. ಹೀಗೆ ನಾ ಉಪಾಸನೆಯಲ್ಲಿ ಒಂದು ಶಬ್ದಕ್ಕೂ ಒಂದು ಶಬ್ದಕ್ಕೂ ಇರತಕ್ಕ ಸಂಬಂಧ ಬಹಳ ರೋಚಕ. ಯಾವ ಆ ರೂಪವನ್ನ ಯಾವ ಹೊಸ ಅನುಸಂಧಾನಕ್ಕೆ ಹೋದರೂ ಅದಕ್ಕೆ ಹೊಂದಿಕೊಳ್ತದೆ ಆ ನಾಮ ಅಂತ ನಾಮ. ಅದ ನಂತರ ಆಯತನ ಮನಸ್ಸು, ಅದರಲ್ಲಿ ಆಯತನ ಶಬ್ದವಾಚ್ಯರಾಗಿರತಕ್ಕಂತಹ ರುದ್ರದೇವರು, ರುದ್ರದೇವರಿಗೆ ಒಳಗೆ ಆಯತನ ಶಬ್ದವಾಚ್ಯನಾಗಿರತಕ್ಕಂಥ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣದಲ್ಲಿ ಆಯತನ ಶಬ್ದವಾಚ್ಯನಾದಂತಹ ಮನೋ ನಿಯಾಮಕನಾಗಿರುತ್ತೆ ಅನಿರುದ್ಧ. ಅನಿರುದ್ಧ ಅವನು ಯಾರು ಬಂದರೂ ಆಯತನವೇ, ಯಾರಿಗೂ ಇರುವ ತಡೆಯಲ್ಲೇ ಇಲ್ಲ, ಯಾರು ಬಂದರೂ ಇದೆ ಅಂತ ಹೇಳ್ತಕ್ಕ. ಹೀಗೆ ಆ ಶಬ್ದಗಳು ಪ್ರತಿಯೊಂದು ಉಪಾಸನೆಯನ್ನು ಅದಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವಂತಹ ಒಂದು ಚಮತ್ಕಾರ ಇದೆ ಈ ಶಬ್ದಗಳಲ್ಲಿ. ಹೀಗೆ ಭಗವಂತನ ಪಂಚರೂಪ, ಪ್ರಾಣದೇವರ ಪಂಚರೂಪ ಮತ್ತು ಆ ಪ್ರಾಣದೇವರ ಪರಿವಾರವಾಗಿರತಕ್ಕಂಥ ಕಿವಿ, ಕಣ್ಣು, ಬಾಯಿ ಮತ್ತು ಮನಸ್ಸನ್ನು ನಿಯಂತ್ರಿಸುವ ನಾಲ್ಕು ದೇವರು, ಇಷ್ಟು ಉಪಾಸನೆ ಅನ್ನುವುದು ಪ್ರಾರಂಭದಲ್ಲಿ ಹೇಳಿ. ಇದು ಕೂಡ ಸತ್ಯಕಾಮನ ಆಶ್ರಮದಲ್ಲಿ ನಡೆದಂತಹ ಪ್ರವಚನದ ಒಂದು ಕಥ, ಅಂದರೆ ಶಿಷ್ಯರಿಗೆ ಹೇಳಿದಂತಹ ವಿದ್ಯೆ ಮುಂದೆ ಬರುತ್ತೆ. ಸತ್ಯಕಾಮ ಅವನು ಒಬ್ಬ ಶಿಷ್ಯನಿಗೆ ತಿಳಿಸಿದಂತಹ ವಿದ್ಯೆ ಪ್ರಾಣೋಪಾಸನ. ಇವಾಗ ಇದರ ಮೇಲೆ ಒಂದು ಸೃಷ್ಟಿ ಆರಂಭದಲ್ಲಿ ನಡೆದಂತಹ ದೇವತೆಗಳಲ್ಲಿ ನಡೆದಂತಹ ಒಂದು ವಿವಾದದ ಕಥೆಯನ್ನು ಅಥಃ ಪ್ರಾಣ ಅಹಂ ಶ್ರೇಯಸಿ ದ್ಯೂದಿರೇ ಅಹಂ ಶ್ರೇಯಾನಸ್ಮಿ ಅಹಂ ಶ್ರೇಯಾನಸ್ಮಿ. ಈ ಪ್ರಾಣಗಳು, ಪ್ರಾಣಗಳು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಯಾವುದರ ಮೂಲಕ ಪ್ರಣಯನ, ಪ್ರಾಣ ಅಂದ್ರೆ ಪ್ರಣಯನ ಅಂದ್ರೆ ವಿಷಯದ ಕಡೆಗೆ ನಮ್ಮನ್ನ ಹರಿಸುವುದು, ರೂಪದ ಕಡೆಗೆ ಕಣ್ಣು ನಮ್ಮನ್ನು ಕೊಂಡೊಯ್ಯುತ್ತೆ, ಶಬ್ದದ ಕಡೆಗೆ ಕಿವಿ, ಸ್ವಶಬ್ದ ಕಿವಿ ಬರುತ್ತೆ, ರೂಪ ಕಣ್ಣಿಗೆ ಒಂದು ಅನುಭವ ಬರುತ್ತೆ. ಹಾಗೆ ಬಾಯಿಯಿಂದ ಮಾತಿನ ಪ್ರಣಯನ, ಮನಸ್ಸಿನಲ್ಲಿ ಅನೇಕ ವಿಚಾರಗಳ ಪ್ರಣಯನ, ಈ ಎಲ್ಲ ಪ್ರಾಣಗಳು ಅಂದ್ರೆ ವಿಷಯಗಳ ಕಡೆಗೆ ನಮ್ಮನ್ನ ಮುಟ್ಟಿಸುವಂತ ಕೊಂಡೊಯ್ಯುವಂತ ವಿಷಯಗಳಿಗೂ ನಮಗೂ ಪರಸ್ಪರ ಸಂಪರ್ಕವನ್ನು ಉಂಟು ಮಾಡತಕ್ಕಂಥವುಗಳು ಇಂದ್ರಿಯಗಳು ಅಂತ ಪ್ರಾಣ. ಪ್ರಾಣಾಹ ಅಥ ಅಥ ಪ್ರಾಣಾಹ ಅಹಂ ಶ್ರೇಯಸಿ ದ್ಯೂದಿರೇ. ಇದು ಬಹಳ ಈ ಶಬ್ದ ಸುಂದರವಾದ ಶಬ್ದ, ಲೋಕದಲ್ಲಿ ಪ್ರಯೋಗ ಇದೆ ಅಹಂ ಶ್ರೇಯಸಿ. ಅಹಂ ಶ್ರೇಯಸ್ಸಿದ್ರೆ ನಾನೇ ದೊಡ್ಡವ ಅಂತನ್ನುವ ಬಿರುಮಾನ. ಇದಕ್ಕೆ ಸಂಸ್ಕೃತದಲ್ಲಿ ಲೌಕಿಕ ಸಂಸ್ಕೃತಿಯ ಶಬ್ದವನ್ನು ಬಳಸೋದಿಲ್ಲ. ವೇದದ ಅಹಂ ಶ್ರೇಯಸ್ಸಿದ್ರೆ ಅಹಮೇವ ಶ್ರೇಯಾನ್ ಇದು ಯಸ್ಮಿನ್ ಭಾವೇ, ಅದು ಯಾವ ಅಂತ ಭಾವನೆ ಉಂಟಲ್ಲ ನಾನೇ ದೊಡ್ಡವ ಅಂತಕ್ಕಂಥ ಒಂದು ಆ ಗರ್ವ ದರ್ಪ, ಅದು ಅಹಂ ಶ್ರೇಯಸ್. ಯಾರು ದೊಡ್ಡ, ಆ ದೊಡ್ಡ ಯಾರು ದೊಡ್ಡವ ಅಂತಕ್ಕಂಥ ವಿವಾದ, ಆ ಅಹಂ ಶ್ರೇಯಸ್ಸಿ ಇವುದಿದೆ ಅವರಲ್ಲಿ. ವಿವಾದ ಆ ಅಹಂ ಶ್ರೇಯಸಿ ದ್ಯೂದಿರೇ ಅವರಲ್ಲಿ ಈ ದೇಹವನ್ನು ನಿಯಂತ್ರಿಸತಕ್ಕಂಥ ಈ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠ ಯಾಕಲ್ಲ, ನಾನೇ ಶ್ರೇಷ್ಠ ಅಂತ ಪ್ರತಿಯೊಬ್ಬರು. ಇನ್ನೂ ಕೂಡ ಸೃಷ್ಟಿಯಲ್ಲಿ ಜೀವ ಸೃಷ್ಟಿ ಆಗಲಿಲ್ಲ, ಜೀವದ ದೇಹದೊಳಗೆ ಅವರ ಕ್ರಿಯೆ ಇನ್ನೂ ತೀರ್ಮಾನ ಆಗಿಲ್ಲ. ಆ ಸಂದರ್ಭದಲ್ಲಿ ದೇವತೆಗಳಲ್ಲಿ ಒಂದು ಜಿಜ್ಞಾಸೆ, ಇದಕ್ಕೆ ಎರಡು ಮುಖಗಳು. ದೇವತೆಗಳ ಜಿಜ್ಞಾಸೆ ಅನ್ನುವಂಥದ್ದು ದೊಡ್ಡವರ ಜಿಜ್ಞಾಸೆ, ಅವ ದೊಡ್ಡವರು ಸಂಶಯವನ್ನೇ ವ್ಯಕ್ತಪಡಿಸುವುದು, ದೊಡ್ಡವರು ಪ್ರಶ್ನೆ ಹಾಕುವುದು, ದೊಡ್ಡವರು ಉತ್ತರ ಪಡೆಯುವುದು, ಎಲ್ಲವೂ ತಮಗೋಸ್ಕರ ಅಲ್ಲ ಇನ್ನೊಬ್ಬರಿಗೋಸ್ಕರ. ಹಾಗಾಗಿ ಅವರಿಗೆ ಈ ವಿಷಯದ ಒಂದು ಪ್ರಶ್ನೆ ಹಾಕುವುದರಿಂದ ಯಾವುದು ಗೊತ್ತಿದ್ದವರು ದೊಡ್ಡವರು ಪ್ರಶ್ನೆ ಹಾಕ್ತಾರೆ. ಅದಕ್ಕೊಂದು ಕಾರಣ ಏನಂದ್ರೆ, ಪ್ರಶ್ನೆ ಯಾರಿಗೆ ಆ ಪ್ರಶ್ನೆ ಉತ್ತರ ಬೇಕು ಅವ್ರಿಗೆ ಪ್ರಶ್ನೆ ಹಾಕಲಿಕ್ಕೂ ತಿಳಿಯೋದಿಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ. ಈ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರ ಕೇಳಿ ಉಳಿದವರು ಗೊತ್ತಿರುತ್ತೆ. ಎರಡನೇದು, ಪ್ರಶ್ನೆ ಹಾಕುವ ಮೂಲಕ ಬರುವ ಉತ್ತರದಿಂದ ನಾವಿದು ಒಂದು ಉಪನಿಷತ್ತನ್ನೇ ಒಂದು ನಾಲ್ಕೈದು ಬಾರಿ ಕೇಳುವುದರಿಂದ ಹೆಚ್ಚು ಹೆಚ್ಚು ಹೊಸ ಹೊಸ ಸಂಗತಿಗಳು ತಿಳಿಯುವುದಿಲ್ಲ. ಹಾಗೆ ಒಂದೇ ಪ್ರಶ್ನೆ ಒಂದೇ ವಿಷಯವನ್ನ ಬೇರೆ ಬೇರೆಯವರಿಂದ ಪ್ರಶ್ನೆ ಹಾಕಿ ತಿಳಿಯುವುದರಿಂದ ಅನೇಕ ಹೊಸ ಸಂಗತಿಗಳು ತಿಳಿತಾರೆ. ಆನ್ಸರ್ ಇಸ್ ಸೇಮ್, ಡಿಫ್ರೆಂಟ್ ಶೇಪ್ಸ್, ಬೇರೆ ಬೇರೆ ಆಯಾಮಗಳು ತಿಳಿತಾರೆ, ಹೊಸ ಹೊಸ ಸಂಗತಿಗಳು ತಿಳಿತಾರೆ. ಅದಕ್ಕೋಸ್ಕರ ಪ್ರಶ್ನೆ ಹಾಕ್ತಾರೆ ಮತ್ತು ಅದನ್ನು ತಾವು ತಿಳ್ಕೊಂಡ ವಿಷಯದ ಧಾರಣೆಯಕ್ಕೋಸ್ಕರ. ದೇವತೆಗಳಲ್ಲಿ ಈಗ ಈ ದೇವತಾ ತಾರತಮ್ಯ ಅನ್ನೋದು ಬಹಳ ಮಹತ್ವದ ಒಂದು ಉಪಾಸನೆಯ ಮುಖ, ಅದು ಸಮಸ್ತ ಜನಾಂಗಕ್ಕೆ ಗೊತ್ತಾಗಬೇಕು ಅನ್ನುವುದು ಒಂದು. ತಮಗೆ ತಮ್ಮದಲ್ಲಿ ಇನ್ನು ಸೃಷ್ಟಿ ಆರಂಭದಲ್ಲಿ ಇನ್ನೂ ಅವರ ಚಟುವಟಿಕೆ ಪ್ರಾರಂಭ ಆಗಿಲ್ಲ, ತಮ್ಮ ಮನೋಧಾರಣೆಯಕ್ಕೋಸ್ಕರ ಒಂದು ಇಡೀ ಮುಂದಿನ ಉಪಾಸನೆಗೆ ಒಂದು ಮಾರ್ಗ ಆಗಬೇಕು ಅನ್ನೋದಕ್ಕೋಸ್ಕರ ದೇವತೆಗಳು ವಾದ ಮಾಡಿಕೊಳ್ಳುತ್ತವೆ. ದೇವತೆಗಳು ವಾದ ಮಾಡಿಕೊಳ್ಳುತ್ತವೆ ತೀರ ತಿಳಿಯದೆ ದಟ್ಟತನದ ವಾದ ಅಲ್ಲ, ಅದು ಧಾರಣೆಯಕ್ಕೋಸ್ಕರ ಮತ್ತು ಉಪಾಸನೆಯಲ್ಲಿ ಈ ಪರಂಪರೆ ಉಳಿಯಬೇಕು, ಉಪಾಸನೆಗೊಂದು ಸಂಗತಿ ಸಿಗಬೇಕು. ಅಹಂ ಶ್ರೇಯಸಿ, ನಾನು ಈ ಐದು ಮಂದಿ ಇದ್ದಾರೆ ಈಗ ಅವ್ರು ತಗೊಂಡು ಸದ್ಯಕ್ಕೆ ಈ ಐದು ಮಂದಿಯಲ್ಲಿ ನಾನೇ ದೊಡ್ಡ ಮಾತು, ನಾನೇ ಮುಖ್ಯ ಶ್ರೇಯಾನಂದ್ರೆ ಇದ್ರ ಹೆಚ್ಚು ಪ್ರಧಾನ ವ್ಯಕ್ತಿ, ಈ ದೇಹಕ್ಕೆ ಬಹಳ ಮಹತ್ವದ ವ್ಯಕ್ತಿ ನಾನು, ನಾನಿರದೇ ಇದ್ರೆ ದೇಹಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ವಿಷಯದಲ್ಲಿ ವಿವಾದ ಮಾಡಿಕೊಂಡ್ರು. ವ್ಯೂದರೆ ಇದು ಬಹಳ ಪ್ರಸಿದ್ಧವಾದ ಕಥೆ ಹೇಳಿದ್ರು, ಬೇರೆ ಬೇರೆ ಕೂಡ ಬಂದಿದೆ, ಇಲ್ಲಿ ಸ್ವಲ್ಪ ಬೇರೆ ತರ ಬಂದಿದೆ. ಅದಕ್ಕೆ ಒಂದೇ ಸಂಗತಿಯನ್ನ ಪುನಃ ಪುನಃ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಒಂದು ವಿಷಯ ಇದನ್ನು ಅವಧಾರಣೆ ಮಾಡೋದಕ್ಕೋಸ್ಕರ, ಇದು ಯಾದೃಚ್ಛಿಕ ಅಲ್ಲ, ಈ ಸಂಗತಿ ಬಹಳ ಮಹತ್ವದ್ದು ಅಂತ ಹೇಳೋದಕ್ಕೋಸ್ಕರ ಅದನ್ನು ಆವೃತ್ತಿ ಮಾಡ್ತಾರೆ. ಮತ್ತು ಆ ಹೇಳಿದ್ದರ ವಿಷಯದಲ್ಲಿ ಇದು ಸುಮ್ಮನೆ ಅಡಗೋಡಕ್ಕೆ ಕಥೆ ಅಲ್ಲ, ಇದು ಸತ್ಯ ಅಂತ ಹೇಳೋದಕ್ಕೋಸ್ಕರ ಆವೃತ್ತಿ ಮಾಡ್ತಾರೆ. ಮತ್ತು ಒಂದು ಕಡೆ ಹೇಳಿದ್ದಕ್ಕಿಂತ ಇನ್ನೊಂದು ಕಡೆ ಸ್ವಲ್ಪ ಹೊಸ ವಿಷಯ ಹೇಳೋದಕ್ಕೋಸ್ಕರ ಆವೃತ್ತಿ ಮಾಡ್ತಾರೆ. ಒಂದು ಕಡೆ ಬಂದದ್ದಕ್ಕಿಂತ ಇನ್ನೊಂದು ಕಡೆ ಅಂದರೆ ಸ್ವಲ್ಪ ಆದರೂ ಹೊಸ ವಿಷಯ ಇದೆ. ಅಹಂಶಯ ನಿಂದ್ರೆ ಅಹಂಶಯಾನಸ್ಮಿ ಅಹಂಶಯಾನಸ್ಮಿ, ನಾನೇ ಮೇಲು ನಾನು ಮೇಲು ನಾನು ಮೇಲು, ಈ ಒಂದು ವಾದ ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ಈ ಚರ್ಚೆ ಬರುವುದು ಸಾಮಾನ್ಯ ಜನರಲ್ಲಿ ಬರುವುದೇ ಅಂದ್ರೆ ಅಜ್ಞಾನಿಗಳಲ್ಲಿ, ಜ್ಞಾನಿಗಳಲ್ಲಿ ಈ ಜಗಳ ಇರೋದು ನಾನು ಮೇಲು ನಾನು ಮೇಲು. ಅಜ್ಞಾನಿಗಳಿಗೆ ನಾವು ಕೀಳುವಂತೆ ಜಗಳ ಮಾಡಿ ಹೋಗುದು ಪಾಪ, ಈ ಜ್ಞಾನಿಗಳನ್ನೇ ಜಗಳ, ನಾನು ದೊಡ್ಡವಿದ್ದು ಅಂತ ನಾನು ದೊಡ್ಡವಿದ್ದು ಅಂತ ಜಗಳ ಶುರು ಆಗುದು ಜ್ಞಾನಿಗಳಲ್ಲಿ. ಹಾಗೆ ದೇವತೆಗಳಲ್ಲಿ ಮೊದಲು ಪ್ರಾರಂಭ ಆಯ್ತು ಜಗಳ, ಅಹಂ ಶ್ರೇಯಾನಸ್ಮಿ ಅಹಂ ಶ್ರೇಯಾನಸ್ಮಿ. ಆದರೆ ಏನ್ ಮಾಡಿದ್ರು, ದೇಹ ಪ್ರಜಾಪತಿ ಪಿತರಮೇತ್ಯ ಊಜುಹು ಭಗವನ್ ಗೌಣ ಶ್ರೇಷ್ಠ ಇದೆ, ತೀರ್ಮಾನ ಆಗಲಿಲ್ಲ. ಯಾರು ನಾನು ನೀವು ಯಾಕೆ ಶ್ರೇಷ್ಠ ಅಂತ, ನಾನು ನಾನು ಯಾಕೆ ಶ್ರೇಷ್ಠ ಅಂತ, ಇಬ್ಬರು ಜಗಳ ಮಾಡಿಕೊಂಡು ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಬ್ರು ಹೇಳಿದ್ರೆ ಒಪ್ಪಬೇಕಲ್ಲ, ಅದು ಯಾವತ್ತು ಒಬ್ಬ ವಿದ್ವಾಂಸ ಇನ್ನೊಬ್ಬ ವಿದ್ವಾಂಸ ಒಪ್ಪಲಿಲ್ಲ, ಜಗಳ ಜಗಳವೇ ಕಡೆಗೆ ಆವಾಗ ಏನಾಯ್ತು. ಹಾಗಾದ್ರೆ ನಾವು ನಮ್ಮ ಅಪ್ಪ ಕೇಳೋದು, ನಮ್ಮನ್ನು ಸೃಷ್ಟಿ ಮಾಡಿದ ಅಪ್ಪ ಇದ್ದಾರೆ, ಬೇರೆ ಯಾರು ಸೃಷ್ಟಿ ಆಗಿಲ್ಲ, ಇನ್ನು ಜೀವ ಸೃಷ್ಟಿ ಆಗಲಿಲ್ಲ, ಇನ್ನು ಸೃಷ್ಟಿ ಆರಂಭದಲ್ಲಿ ನಡೆದಂತಹ ಒಂದು ಘಟನೆ. ದೇಹ ಪಿತರಂ ಪ್ರಜಾಪತಿ ವ್ಯಕ್ತಿಯ ಉಜುಹು, ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಅಪ್ಪ ಅಂತಲೇ ಕೇಳೋಣ, ನಾವು ಐದು ಜನ ನಿನ್ನ ಮಕ್ಕಳಲ್ಲಿ ಯಾರು ಶ್ರೇಷ್ಠ ಹೇಳು ಅಂತ ಹೋಗಿ ಕೇಳೋಣ. ಒಂದು ಹೋಗಿ ಎಲ್ಲ ಚರ್ಚೆ ಮಾಡಿಕೊಂಡು ಅವ್ರು ಹೋಗಿ ಹೇಳಿದ್ರು, ಏನ್ ಹೇಳುದು, ಭಗವನ್ ಕೋನ ಶ್ರೇಷ್ಠ. ಇದು ಏನಂದ್ರೆ ಜಗಳ ಮುಖ್ಯವಾಗಿ ಇದು ಏನಾಯ್ತು ಅಂದ್ರೆ, ಲಂಕೆಗೆ ಹಾರುವಾಗ ದಕ್ಷಿಣ ಸಮುದ್ರ ತೀರದಲ್ಲಿ ಕಪಿಗಳಲ್ಲಿ ಚರ್ಚೆ ಆಯ್ತದೆ, ಯಾರು ಸಮುದ್ರ ಯಾರು ಹಾರು. ಅವರು ಸುಮ್ಮನೆ ಕೂತಿದ್ರು, ಆಂಜನೇಯ ಮಾತಾಡಿದೆ ಹಂಗೆ ಇದು ಐದು ಸುಮ್ಮನೆ ಕೂತಿದ್ರು, ನಾನು ಮೇಲೆ ನಾನು ಎಲ್ಲ ಮಾತಾಡ್ತಾ ಇದ್ದೆ, ಆದ್ರೆ ಯಾರು ತೀರ್ಮಾನ ಆಗಲಪ್ಪ ಸುಮ್ಮನೆ ಕೂತಿದ್ರು, ಸುಮ್ಮಂತ ನಾನು ಹಾರುತ್ತೇನೆ ಅಂತ ಹೇಳಲಿಲ್ಲ, ತೀರ್ಮಾನ ಆದ್ರಿಂದ ಕೂತ ಸರಿ ಎಲ್ಲ ತೀರ್ಮಾನ ಮಾಡಿಕೊಂಡು ನಾನು ಹಾರಬಹುದು ಮತ್ತೆ ವಾಪಸ್ ಬರ್ಲಿಕ್ಕೆ ವಾಪಸ್ ಬರ್ತೀವಿ ಹೋಗಿ ಅಂತ, ನಾನು ಹೋದೇನು ಮರಳಿ ಬರುವ ಗ್ಯಾರಂಟಿ ಇಲ್ಲ ಅಂತ, ನಾನು ಹೋದೇನು ಲಂಕೆ ಹತ್ರ ಹತ್ರ ಹೋಗೋ ನೀರು ಬಿದ್ದು ಬಿಟ್ಟೆ, ಲಂಕೆ ಹೋಗ್ತೇನೆ ಗ್ಯಾರಂಟಿ ಇಲ್ಲ ಅಂತ, ಇವರೆಲ್ಲ ಹೋಗಿ ಏನು ಉಪಯೋಗ ಅದನ್ನ ಏನ್ ಮಾಡ್ಬೇಕು. ಅವರೇ ಎಲ್ಲ ತೀರ್ಮಾನ ಮಾಡಿದ್ದಾರೆ ಅಂದರೆ ಹಾಗೆ ಇವರು ತೀರ್ಮಾನ ಮಾಡಿಕೊಳ್ಳಿ ಅಂತ ಶ್ರೇಷ್ಠ ಸ್ವಾಮಿ, ನಮ್ಮಲ್ಲಿ ಯಾರು ಶ್ರೇಷ್ಠ ನೀವು ಹೇಳಬೇಕು. ನಮ್ಮ ನಮ್ಮೊಳಗೆ ತೀರ್ಮಾನ ಮಾಡ್ಲಿಕ್ಕೆ ಆಗಲಿಲ್ಲ, ಜಗಳ ಯಾರಾದ್ರೆ ಬಗೆಹರಿಸ್ತೀರಿ. ಅವಾಗ ನಾನೊಂದು ವಿಧಾನ ಹೇಳ್ತೇನೆ, ನೀವೇ ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳಿ. ತಾನ್ ಹೋವಾಚ ಯಸ್ಮಿನ್ ವ ಉತ್ಕ್ರಾಂತೆ ಇದಂ ಶರೀರಂ ಪಾಪಿಷ್ಠತರಂ ದೃಶ್ಯೇತ ಸರ್ವಶ್ರೇಷ್ಠ. ಇದೆ ನಿಮಗೆ ಒಂದು ಕೆಲಸ ಮಾಡಿ, ನನ್ನ ದೇಹದೊಳಗೆ ಪ್ರವೇಶ ಮಾಡಿದ್ದೀವಲ್ಲ, ನಿಮಗೆ ನಿಮ್ಮ ಅಧೀನಕ್ಕೆ ಬಿಟ್ಟುಕೊಡ್ತೇನೆ ಒಂದು ರೂಪವನ್ನು, ಚಿತ್ರ ನನ್ನ ಒಂದು ರೂಪವನ್ನು ನಿಮ್ಮ ಪ್ರಯೋಗಕ್ಕೆ ಕೊಡ್ತೇನೆ. ಆ ಪ್ರಯೋಗ ಮಾಡಿ ಯಸ್ಮಿನ್ ವ ಉತ್ಕ್ರಾಂತೆ ನೀವು ಒಂದು ಮಾಡಿ ಈ ಶರೀರದೊಳಗೆ ಪ್ರವೇಶ ಮಾಡಿ, ನನ್ನ ಶರೀರದೊಳಗೆ. ನಾನು ನಿಮಗೆ ಬಿಟ್ಟುಕೊಡ್ತೇನೆ ನನ್ನ ಒಂದು ರೂಪವನ್ನು, ಅದರಲ್ಲಿ ಪ್ರವೇಶ ಮಾಡಿ ನೀವು ಅದನ್ನು ಫಂಕ್ಷನಿಂಗ್ ಶುರು ಮಾಡಿ. ಒಬ್ಬೊಬ್ಬರ ಹೊರಗೆ ಹೋಗಿ ಯಾರು ಹೋದಾರೆ ಈ ದೇಹ ನಿರ್ವ್ಯಾಪಾರ ಆಗುತ್ತೋ ಅವರು ಶ್ರೇಷ್ಠ ಅಂತ. ಯಸ್ಮಿನ್ ವಹಾ ಉತ್ಕ್ರಾಂತೆ ನಿಮ್ಮ ಪೈಕಿ ಯಾರು ಹೊರಗೆ ಹೋದಾಗ ಇದಂ ಶರೀರಂ ಇದೇ ಶರೀರ ಪ್ರವೇಶ ಮಾಡಿ, ನಿಮಗೆ ಬಿಟ್ಟುಕೊಡ್ತೇನೆ ಸ್ವಲ್ಪ ಸಮಯ. ನೀವು ನಿಮ್ಗೆ ಕಾರ್ಬಾರ ಮಾಡಿ, ಅದಕ್ಕೆ ಬ್ರಹ್ಮದೇವರು ತಟಸ್ಥರಾಗಿ ಕೂತು ನಾನು ಏನೂ ಮಾಡೋದಿಲ್ಲ, ನೀವು ಇದೇ ಹತ್ತಿರ ಏನ್ ಮಾಡ್ತೀರಿ ಮಾಡಿ ನೋಡ. ಇದಂ ಶರೀರಂ ಪಾಪಿಷ್ಠ ತರಂ ದೃಶ್ಯೇನ, ಪಾಪಿಷ್ಠತರ ಅಂದ್ರೆ ಯಾವುದು ಉಪಯೋಗಿಲ್ಲ ಅಂದ್ರೆ ಮತ್ತೆ ಬರುತ್ತೆ ನಾನು ಅಂತ ಸ್ಥಿತಿ ಹೋಗುತ್ತೆ. ನಿರ್ವ್ಯಾಪಾರವಾಗಿದೆ ಮೃತಪ್ರಾಯವಾಗುತ್ತೋ